ರೈತ ಬಾಂಧವರೇ, ಇವತ್ತು ನಾವು ಕೋಳಿ ಮತ್ತು ಬಾತ್ಕೋಳಿಗಳಲ್ಲಿ ಕಂಡುಬರುವಂತಹ ಕಾಲರಾ ರೋಗದ ನಿರ್ವಹಣೆ ಮತ್ತು ಹತೋಟಿ ಕ್ರಮದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಪಶು ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಮತಿ ಬಿಆರ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಸುಮತಿ ಬಿಆರ್ ಮೇಡಮ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮ್ಮ ಕೇಳುಗರಿಗೆ ಕೋಳಿ ಸಾಕಾಣಿಕೆಯ ಬಗ್ಗೆ, ಕೋಳಿ ಮತ್ತು ಬಾತ್ಕೋಳಿಯ ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ಬೇಕು. ಕೋಳಿ ಸಾಕಾಣಿಕೆಯ ಮಹತ್ವದಿಂದ ಆರಂಭ ಮಾಡಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಒಂದು ಜನಪ್ರಿಯ ಪ್ರಾಚೀನ ಉದ್ಯಮ ಅಂತ ಹೇಳಿದ್ರೆ ಕೋಳಿ ಸಾಕಾಣಿಕೆ. ಸೊ ಅದರಲ್ಲೂ ಮಹಿಳೆಯರು, ನಿರುದ್ಯೋಗಿ ವಿದ್ಯಾವಂತರು, ಅವರುಗಳ ಸರ್ವತೋಮುಖ ಬೆಳವಣಿಗೆಗೆ ಇದೊಂದು ಕೋಳಿ ಉದ್ಯಮ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಸೊ ಅದರಲ್ಲೂ ಈ ವೈಜ್ಞಾನಿಕವಾಗಿ ಕೋಳಿ ಸಾಕಾಣೆ ಮಾಡೋದ್ರಿಂದ, ಇದು ಕೂಡ ಎಟಿಎಂ ಇದ್ದಂಗೆ, ಎಟಿಎಂ ಇದು ಕೂಡ ಒಂದು ಮಿನಿ ಎಟಿಎಂ ತರನೇ ಸರ್ ಇದು. ಸೊ ಇದೇನಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಹೌದು, ಸ್ವಂತ ಉಪಕಸಬಾಗಿ ಮಾಡಬಹುದು, ಅವರೇ ಕೂಡ ಅದನ್ನ ಮೇನ್ ಮುಖ್ಯ ಕಸಬಾಗೂ ಕೂಡ ಕೆಲವರು ಮಾಡ್ತಾ ಇದಾರೆ. ಸೊ ಮಹಿಳೆಯರಿಗೆ ಅದನ್ನ ಎಷ್ಟೊಂದು ಜನ ನಾಟಿ ಕೋಳಿಗಳನ್ನ ಸಾಕಿ ಅದರಗಳ ಮಾರಾಟಗಳಿಂದಾನೇ ಕೂಡ ಲಾಭವನ್ನ ಗಳಿಸ್ತಾ ಇದ್ದಾರೆ. ಅದೇ ತಮ್ಮ ಸ್ವಂತ ಉದ್ಯೋಗ, ಅದೇ ಮುಖ್ಯ ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಉದ್ಯೋಗವಾಗಿ ಮಾಡ್ಕೊಂಡು ಅವರಿಗೆ ಬಹಳ ಕಷ್ಟ ಪಡಬೇಕಾಗಿಲ್ಲ, ಯಾಕಂದ್ರೆ ಕೋಳಿಗಳಿಗೆ ಬೇಕಾದಂತ ಆಹಾರ ಸಣ್ಣ ಪುಟ್ಟದ ಮನೆ ಕಡೆನೆ ಸಿಗ್ತದೆ, ಮನೆ ಕಡೆ ಸಿಗುತ್ತೆ. ಮತ್ತೆ ನೀವು ಕೋಳಿ ಮನೆನೇ ಮಾಡ್ಬೇಕಾಗಿಲ್ಲ, ಆಜು ಬಾಜು ಸಣ್ಣ ಗಿಡ ಮತ್ತೆ ಸಣ್ಣ ಮರ ಇದ್ದು ಬಿಟ್ರೆ ಅಲ್ಲೇ ಅವ್ರು ಕೂರಿಸ್ಬಿಟ್ಟು ಅಲ್ಲೇ ದೊಡ್ಡ ಮಾಡ್ಬಿಡ್ತಾರೆ. ಅದರಲ್ಲೂ ನಾಟಿ ಕೋಳಿಗಳನ್ನ ಸಾಕೋದು ಅವ್ರಿಗೆ ಸುಲಭನೇ, ಸುಲಭವಾಗಿರುತ್ತೆ. ಕಾಯಿಲೆಗೆ ಕಾಯಿಲೆಗೆ ತುತ್ತಾಗಲ್ಲವು, ಅವು ಸಹಜವಾದ ನೈಸರ್ಗಿಕವಾಗಿ ಬೆಳೆದಿರ್ತವೆ, ನೈಸರ್ಗಿಕವಾದ ಆಹಾರವನ್ನು ಕೂಡ ತಿಂತಾನೆ ಇರ್ತವೆ. ಸೊ ಹಂಗಾಗಿ ಕೋಳಿ ಸಾಕಾಣಿಕೆ ತುಂಬಾ ಮಹತ್ವ ಪಡ್ಕೋತಾ ಇದೆ. ಮತ್ತೆ ಕೋಳಿ ಇದನ್ನ ಸೇವನೆ ಮಾಡೋರು ಬಹಳ ಜನ ಇದ್ದಾರೆ, ಬಹಳ ಜನ, ಶೇಕಡ 80% ಜನ ಕೋಳಿ ಸೇವನೆಯಲ್ಲಿ ಮಾಡ್ತಾರೆ. ಇದು ಏನಾಗಿದೆ ಅಂದ್ರೆ ಪ್ರೋಟೀನ್ ರಿಚ್ ಅಂತ ನಾವೇನ್ ಹೇಳ್ತೀವಿ, ಕೋಳಿ ಮೊಟ್ಟೆ, ಕೋಳಿ ಮಾಂಸ, ಹೌದು. ಸೊ ಹಲವಾರು ಕಾಯಿಲೆಗಳನ್ನ ಗುಣಪಡಿಸುತ್ತೆ, ಈ ಪೌಷ್ಟಿಕಾಂಶದ ಕೊರತೆಯನ್ನ ನಿವಾರಿಸ್ತವೆ. ನಾವು ಕೋಳಿ ಮೊಟ್ಟೆ ಹೋಲ್ ಫ್ರೈ ಅದನ್ನ ಕಂಪ್ಲೀಟ್ ಫುಡ್ ಅಂತ ಹೇಳ್ತೀವಿ. ಅದರಲ್ಲಿ ಎಲ್ಲಾ ತರದ ನ್ಯೂಟ್ರಿಯೆಂಟ್ಸ್ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ ಸರಿಯಾದ ಪ್ರಮಾಣದಲ್ಲಿ ಒಳಗೊಂಡಿದೆ. ಬ್ಯಾಲೆನ್ಸ್ಡ್ ಫುಡ್ ಅಂತೇವಲ್ಲ, ಅದರಲ್ಲಿ ಎಗ್ ನಂಬರ್ ಒನ್ ಬರುತ್ತೆ. ಎಗ್ ನಂಬರ್ ಒನ್ ಮಿಲ್ಕ್ ಮತ್ತೆ ಹೆಗ್ಗಲ್ಲಿ ಎಗ್ ನಂಬರ್ ಒನ್ನೇ ಬರುತ್ತದು. ಸೊ ಪ್ರತಿದಿನ ಒಂದು ಮೊಟ್ಟೆ ತಿನ್ನೋದ್ರಿಂದ ಒಂದು ಅಂತ ಹೇಳ್ತೀವಿ, ಈಗ 2-4 ಕೂಡ ತಿನ್ಬಹುದು. ಬೆಳವಣಿಗೆ ಸ್ಟೇಜ್ ಅಲ್ಲಿ ಇರುವಂತವ್ರು ಮತ್ತೆ ವಯಸ್ಸಾದಂತವ್ರು, ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿ ಜಾಸ್ತಿ ಬೇಕಾಗುತ್ತೆ. ಸೊ ಅಂತವ್ರಿಗೆ ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಸುವಲ್ಲಿ ಈ ಕೋಳಿ ಮೊಟ್ಟೆ ಮತ್ತು ಮಾಂಸದ ಮಹತ್ವ ತುಂಬಾ ಇದೆ. ಅದೇ ಕೋಳಿ, ಈಗ ಕೋಳಿ ಮಾಂಸ ಬಹಳ ಪ್ರಸಿದ್ಧಿ ಆಗ್ಬಿಟ್ಟಿದೆ, ಪ್ರಸಿದ್ಧಿ ಜಾಸ್ತಿ ಜನ ಬಳಸ್ತಾರಲ್ಲ, ಹಂಗಾಗಿ ಈಗ ಕೋಳಿ ಸಾಕಾಣಿಕೆ ಮಾಡೋರಿಗೂ ದೊಡ್ಡ ಒಂದು ಅವಕಾಶ ಇದೆ. ಉದ್ಯೋಗ ಕೂಡ ಅವ್ರಿಗೆ ಸಿಗುತ್ತಲ್ಲ, ಉದ್ಯೋಗನೂ ಸಿಗುತ್ತೆ. ಅದ್ರ ಜೊತೆಗೆ ಈ ಕೋಳಿ ಮಾಂಸದಿಂದ ಮತ್ತೆ ಮೊಟ್ಟೆಯಿಂದ ಹಲವಾರು ಪ್ರಭೇದದ ತಿನಿಸುಗಳನ್ನ ಮಾಡಬಹುದು. ಮಾಡಿ ಈಗಾಗಲೇ ಜನ ಕೋಳಿ ಮಾಂಸ ಬೇಕು ಅಂತಾರೆ. ಹೀಗೆ ಹೌದು ಆ ತರ ಇದೆ, ಇದರಿಂದಾಗಿ ಹೆಚ್ಚಿನ ಮಹತ್ವ ಇದೆ. ಅದರಲ್ಲೂ ನಾಟಿ ಕೋಳಿಗಳಿದೆಯಲ್ಲ, ಸೊ ಅದರ ಬೇಡಿಕೆ ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚಾಗಿದೆ. ಸೊ ಹೆಚ್ಚಾಗಿರೋದ್ರಿಂದ ಮತ್ತೆ ಇದನ್ನ ಇಂಟಿಗ್ರೇಟೆಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಈಗ ವೆಂಕಾಬು, VHL ವೆಂಕಟೇಶ್ವರ ಎಚ್ಡಿಎಸ್ ಲಿಮಿಟೆಡ್, ಸುಗುಣ ಅವರ ಫಾರ್ಮ್ ಅವರು, ಅವರೆಲ್ಲರೂ ಕೂಡ ಇಂಟಿಗ್ರೇಟೆಡ್ ಸಿಸ್ಟಮ್ ಅಲ್ಲೂ ಕೂಡ ಈ ಕೋಳಿನ ಸಾಕ್ತಾರೆ. ಕೋಳಿ ಮರಿಗಳನ್ನ ಕೊಟ್ಟು ಅದಕ್ಕೆ ಬೇಕಾಗಿರುವಂತ ಮೇವನ್ನ ಕೊಟ್ಟು ಸಾಕುವುದಕ್ಕೆ ರೈತರಿಗೆ ಹೇಳ್ತಾರೆ, ಅದಕ್ಕೆ ತಗಲುವಂತ ವೆಚ್ಚವನ್ನ ಕೂಡ ಅವರು ಭರಿಸ್ತಾರೆ. ಇದರಿಂದ ಕೂಡ ಲಾಭವನ್ನ ಪಡಿಬಹುದು. ಅದೇ ಈಗ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡ ಈ ಕೃಷಿಯಲ್ಲಿ ಉಪಕಸುಬಾಗಿ ಈ ಕೋಳಿ ಬಾತ್ಕೋಳಿನ ಮಾಡ್ರಿ ನೀವು ಅಂತ ಅದಕ್ಕಾಗಿ ಸಾಕಷ್ಟು ಯೋಜನೆಗಳು ಕೂಡ ಯೋಜನೆಗಳನ್ನು ಕೊಡ್ತಾರೆ. 20 ಕೋಳಿ ಮರಿಗಳನ್ನ, ಅದೇ ಅವ್ರಿಗೆ ಇಂಟ್ರೆಸ್ಟ್ ಇರೋ ರೈತರಿಗೆ, ಆಮೇಲೆ ಕೋಳಿ ಗೂಡುಗಳನ್ನ ಅವನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ನೋಡಿ ಇಷ್ಟೆಲ್ಲ ಒಂದು ಅವಕಾಶ ಇದೆ, ಸದುಪಯೋಗ ಪಡಿಸಿಕೊಳ್ಳೋರು ಮಾಡ್ಕೊಂತಿದ್ದಾರೆ. ಅದು ಮಾಡ್ಕೊಂತಾನು ಇದಾರೆ, ಎಲ್ಲ ರೈತರು ಉಪಯೋಗಿಸ್ಕೊತಿದ್ದಾರೆ. ಡಾಕ್ಟರ್ ಸುಮತಿ ಅವರೇ, ಕೋಳಿಗಳಲ್ಲಿ ಕಂಡುಬರುವ ಸಾಂಕ್ರಾಮಿಕ ರೋಗ ಕೋಳಿ ಕಾಲರ, ಈ ರೋಗದ ಬಗ್ಗೆ ತುಂಬಾ ಮಹತ್ವ ವಹಿಸಬೇಕಾಗಿದೆ, ಹೇಳಿ ಈ ರೋಗದ ಬಗ್ಗೆ. ಈ ಸಾಂಕ್ರಾಮಿಕ ರೋಗಗಳು ಈಗ ಎಲ್ಲಾ ಸಾಕು ಪ್ರಾಣಿ ಕೋಳಿಗಳಲ್ಲೂ ಕೂಡ ನಾವು ಕಾಣ್ತೇವೆ. ಬ್ಯಾಕ್ಟೀರಿಯಾದಿಂದ ಬರುವಂತವು, ವೈರಸ್ನಿಂದ ಬರುವಂತವು, ಈ ಮೈಕೋಪ್ಲಾಸ್ಮಾದಿಂದ ಬರುವಂತವು ನೋಡಬಹುದು. ಈ ಕೋಳಿ ಕಾಲರ ಅನ್ನೋದು ತುಂಬಾ ಪ್ರಾಚೀನವಾದ ಕಾಯಿಲೆ ಇದು. ಸೊ ಇದು ಇತ್ತೀಚಿನ ದಿನಗಳಲ್ಲಿ ಬಂದಿರೋದು ಅಂತ ಏನಿಲ್ಲ, ಬರ್ಡ್ ಫ್ಲೂ ಅಂತಾರೆ. ಅದು ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತೀವಿ ಬರ್ಡ್ ಫ್ಲೂ ಅನ್ನೋದು. ಅದು ಕಾಲರ ಅನ್ನೋದು ತುಂಬಾ ಹಿಂದೆಯಿಂದ ಬಂದಿದೆ ಈ ಕೋಳಿ ಕಾಲರ ಅನ್ನೋದು. ಸೊ ಇದು ಬ್ಯಾಕ್ಟೀರಿಯಾದಿಂದ ಬರುವಂತಹ ಕಾಯಿಲೆ. ಸೊ ಇದರಿಂದ ಇಡೀ ಹಿಂಡನ್ನೇ ಕೂಡ ಆವರಿಸಿ ಎಲ್ಲವೂ ಒಂದೇ ಸಾರಿ ನಾಶ ಅಂತ ಪರಿಸ್ಥಿತಿ ಇದೆ. ನಿಮ್ಗೆ ಯಾವುದೇ ಕಾಯಿಲೆ ತಗೊಳ್ಳಿ, ಕೋಳಿಗೆ ಸಂಬಂಧಪಟ್ಟ ಅವೆಲ್ಲ ಗುಂಪು ಗುಂಪಾಗಿ ನಾವು ಸಾಕೋದ್ರಿಂದ ಒಂದು ಕೋಳಿಗೆ ಬಂತಂದ್ರೆ ಸಾಮಾನ್ಯವಾಗಿ 50% ಗಿಂತ ಮೇಲ್ಪಟ್ಟು, ಶೇಕಡಾ 50% ಮೇಲ್ಪಟ್ಟು ಕೋಳಿಗಳು ಸಾಯವನ್ನ ಹೋಗ್ತವೆ. ಸಾಮಾನ್ಯವಾಗಿ ಈ ಒಂದು ಕಾಲರ ಬರೋದು ಈಗ ಹೈಬ್ರಿಡ್ ಕೋಳಿಗಳಿಗೆ ಜಾಸ್ತಿ ಇರಬಹುದಲ್ಲ, ಈಗ ನಾಟಿ ಕೋಳಿಗಳಿಗೆ ಇವುಗಳ ಪ್ರಭಾವ ಕಡಿಮೆ ಇರಬಹುದು ಅನ್ಸುತ್ತೆ. ಇದು ಏನಕ್ಕಪ್ಪ ಅಂತ ಹೇಳಿದ್ರೆ ನಾಟಿ ಕೋಳಿಗಳಲ್ಲಿ ಅವಕ್ಕೆ ಒಂದು ವರ ಅಂತಾನೆ ಹೇಳ್ಬೋದು, ತಡ್ಕೊಳ್ಳುವ ಶಕ್ತಿ ಇದೆ, ಇಮ್ಯುನಿಟಿ ಜಾಸ್ತಿ ಇರುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ, ಬಹಳ ಬೇಗ ಯಾವುದೇ ಕಾಯಿಲೆಗೆ ತುತ್ತಾಗಲ್ಲ, ಮತ್ತೆ ಅವುಗಳ ಬೆಳವಣಿಗೆ ಕ್ರಮೇಣವಾಗಿ ಆಗುತ್ತೆ. ಹೌದು, ಈ ಬಾಯ್ಲರ್ ಕೋಳಿಗಳಲ್ಲಿ ಫಾರ್ಮ್ ಕೋಳಿ ಬಹಳ ಬೇಗ ದೊಡ್ಡವಾಗಿ ಬಿಡ್ತವೆ, ತೂಕ ಜಾಸ್ತಿ ಆಗುತ್ತವೆ, ಪ್ಲಸ್ ಬಹಳ ಬೇಗನೂ ಕೂಡ ರೋಗಗಳಿಗೆ ತುತ್ತಾಗುತ್ತೆ. ಈ ನಾಟಿ ಕೋಳಿಗಳು ಕ್ರಮೇಣವಾಗಿ ಬೆಳೀತವೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ, ಮತ್ತೆ ಜಾಸ್ತಿ ದಿನಾನು ಕೂಡ ಅವು ಬದುಕ್ತವೆ, ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ, ಇಲ್ಲಿ ಬಹಳ ಕಡಿಮೆ ಇರುತ್ತೆ. ಆಮೇಲೆ ಮೊಟ್ಟೆಗಳ ಉತ್ಪಾದನೆ ಜಾಸ್ತಿ ದಿನ ನೀವು ಇಟ್ಟಿದ್ರು ಇವು ಮತ್ತೆ ಬೇರೆ ಬೇರೆ ರೋಗಕ್ಕೆ ತುತ್ತಾಗುತ್ತವೆ, ರೋಗ ಬರುತ್ತೆ. ಹೌದು, ಅದಕ್ಕೆ ಅಂತಾನೆ ಈಗ ಮೊಟ್ಟೆ ಕೋಳಿಗಳು ವೈಟ್ ಲೆಗ್ ಗಾರ್ನ್ ಅಂತ ಹೇಳ್ತೀವಿ ನಾವು, ಆ ಮೊಟ್ಟೆಗೆ ಬೇರೆ ಪ್ರಭೇದದ ಕೋಳಿಗಳು ಇರ್ತವೆ. ಸೊ ಅವು ಹಲವಾರು, ಅವುಗಳ ಜೆನೆಟಿಕ್ ನೇಚರ್ ಹೆಂಗಿರುತ್ತೆ ಅಂದ್ರೆ ಅವು ಹಲವಾರು ದಿನ ಬದುಕಿ ಅದು ಮೊಟ್ಟೆಗಳನ್ನ ಇಳುವರಿನ ಕೊಡ್ತವೆ. ಸೊ ಈ ನಾಟಿ ಕೋಳಿಗಳು ಮಾಂಸದ ಜೊತೆಗೆ ಮೊಟ್ಟೆಯನ್ನು ಕೂಡ ಕೊಡ್ತವೆ, ಪ್ಲಸ್ ಅವುಗಳ ಪಿಕೆ ಏನ್ ಹೇಳ್ತೀವಿ ನಾವು, ಉತ್ತಮವಾದ ಗೊಬ್ಬರ, ಕೋಳಿ ಗೊಬ್ಬರ, ಕೋಳಿ ಗೊಬ್ಬರ ಬಹಳ ಉತ್ತಮವಾದದ್ದು, ಫಲವತ್ತತೆಯನ್ನ ಹೆಚ್ಚಿಸುತ್ತೆ. ಸೊ ಇದು ಮುಖ್ಯ. ಬಟ್ ಈ ಕಾಯಿಲೆಗಳ ಬಗ್ಗೆ ನಾವು ಹೆಚ್ಚಿನಗೆ ತಿಳ್ಕೊಳ್ಳೋದಾದ್ರೆ ವೈಜ್ಞಾನಿಕವಾಗಿ ಕೋಳಿ ಸಾಕಣೆ ಮಾಡೋದು, ಸೊ ಎಸ್ಪೆಷಲಿ ನೀವ್ ಹೇಳಿದ್ರಲ್ಲ ಕಮರ್ಷಿಯಲ್ ಫಾರ್ಮ್ ಬ್ರಾಯ್ಲರ್ಸ್ ಅದೆಲ್ಲದಕ್ಕೂ ಕೂಡ ವೈಜ್ಞಾನಿಕವಾಗಿ ಸಾಕುವಂತದನ್ನ ನಾವು ಕಲಿಬೇಕಾಗುತ್ತೆ. ಸೊ ಮತ್ತೆ ಕೆಲವರು ರೈತರ ಹೇಳ್ತಾ ಇರ್ತಾರೆ ಎಷ್ಟೊಂದು ಕೋಳಿ ಸಾಕಿದ್ವಿ ಎಲ್ಲ ಜೋಗುಡಿಸ್ಕೊಂಡು ಸತ್ತೋಗ್ಬಿಟ್ವು, ನಮ್ಮ ಹತ್ರ ಒಂದು 40 ಇವಾಗ 20 ಒಟ್ಟಿಗೆ ದಿನ ಒಂದ್ 3-4 ಖಾಲಿ ಆಗ್ತಾ ಬರ್ತಾ ಇದೆ ಅಂತೆಲ್ಲ ಹೇಳ್ತಾರಲ್ಲ. ಸೊ ಈ ಕಾಯಿಲೆನೂ ಕೂಡ ಅದಕ್ಕೆ ಕಾರಣಕರ್ತ. ಕೋಳಿ ಕಾಲರ ಅಥವಾ ಫೌಲ್ ಕಾಲರ ಅಂತ ಹೇಳ್ತೀವಿ, ಇದು ಕೋಳಿಗಳಲ್ಲಿ ಬರ್ಬೋದು, ಬಾತ್ಕೋಳಿಲ್ ಬರ್ಬೋದು, ನವಿಲಲ್ಲಿ ಬರುತ್ತೆ, ಟರ್ಕಿ ಕೋಳಿ ಬರುತ್ತೆ, ಕ್ವೇಲ್ಸ್ ಅಂತ ಹೇಳ್ತೀವಲ್ಲ ಅದರಲ್ಲೂ ಬರುತ್ತೆ, ಎಲ್ಲಾ ಪ್ರಭೇದದ ಕೋಳಿಗಳಲ್ಲಿ ಪಕ್ಷಿಗಳಲ್ಲಿ ಕಾಣಬಹುದು ಇದನ್ನ. ಹಾಗಾಗಿ ಇದು ಈ ರೋಗ ತುಂಬಾ ಮಹತ್ವವಾದ ರೋಗ, ಸಾಕಾಣಿಕೆ ಮಾಡೋರು ಇದ್ರ ಬಗ್ಗೆ ಲಕ್ಷ ವಹಿಸಬೇಕು ಅಂತ ವಹಿಸಬೇಕಾಗುತ್ತೆ. ಈ ರೋಗ ಯಾವ ತರ ಹರಡುತ್ತೆ, ಯಾವ ವಿಧಾನದಿಂದ ಹರಡುತ್ತೆ ಡಾಕ್ಟರ್ ಸುಮತಿ ಅವರೇ? ಈ ರೋಗ ಹರಡೋದು ಮುಖ್ಯವಾಗಿ ವೈರಸ್ ಕಾಯಿಲೆಯಲ್ಲಿ ಹರಡುವಂತದ್ದು ನಾವು ನೋಡಿದ್ರೆ ಏರೋಸಾಲ್ ಉಸಿರಾಟದ ಮೂಲಕನೇ ಹರಡ್ಬಿಡುತ್ತೆ, ಕೋಳಿ ಕೋಳಿ ಉಸಿರಾಡಿಕೊಳ್ಳುವ ಹರಡುತ್ತೆ. ಇದರಲ್ಲಿ ಮುಖ್ಯವಾಗಿ ಹರಡುವಂತ ಮೆಥಡ್ ಅಂತ ಹೇಳಿದ್ರೆ ಕಲುಷಿತವಾದ ಆಹಾರ ಮತ್ತು ನೀರನ್ನ ಉಪಯೋಗಿಸುವುದರಿಂದ. ಸೊ ಈಗ ಒಂದು ಕೋಳಿ ಅಫೆಕ್ಟ್ ಆಗಿದೆ, ಕಾಯಿಲೆಯಿಂದ ಬಳಲ್ತಾ ಇದೆ ಅಂದ್ರೆ ಅದ್ರದ ಜೀರ್ಣಕ್ರಿಯೆ ಆದ ನಂತರ ಲಿಟರ್ ಮೂಲಕ ರೋಗಾಣು ಬಿಡುಗಡೆ ಆಗ್ತಾ ಇರುತ್ತೆ, ಪಿಷ್ಟೆ ಮೂಲಕ, ಆ ಪಿಷ್ಟೆ ಮೂಲಕ ಬಿಡುಗಡೆ ಆಗುತ್ತೆ. ಮೇವು ಮಿಕ್ಸ್ ಆಗೋದ್ರಿಂದ, ನೀರೊಳಗಡೆ ಲಿಟರ್ ಮಾಡೋದ್ರಿಂದ ಆ ರೋಗಾಣುಗಳು ನೀರಿನಲ್ಲಿ ವಾತಾವರಣದಲ್ಲಿ ಸೇರ್ಕೊಂಡ್ಬಿಟ್ಟು ಮತ್ತೆ ಅಲ್ಲಿಂದ ಮತ್ತೆ ಇನ್ನೊಂದ್ ಕಡೆ ಪಸರಿಸ್ತದೆ. ಇನ್ನೊಂದು ಕೋಳಿ ಅದೇ ನೀರನ್ನ ಕುಡಿದಾಗ ಅಥವಾ ಕೋಳಿ ಬದಲಿಗೆ ಬೇರೆ ಪ್ರಾಣಿಗಳಿಗೂ ಬರಬಹುದ, ಬೇರೆ ಪ್ರಾಣಿಗಳಿಗೂ ಬೇರೆ ಪ್ರಭೇದದ ರೋಗಾಣು ಸೂಕ್ಷ್ಮಣಜೀವಿಯಿಂದ ಬರುತ್ತೆ. ಇದು ನಾವು ಈ ರೋಗ ಪ್ಯಾಸ್ಚುರಲ್ಲ ಮಲ್ಟೋಸೀಡಾ ಟೈಪ್ ಎ ಅನ್ನೋದ್ರಿಂದ ಅತಿ ಹೆಚ್ಚಾಗಿ ಕೋಳಿಗಳಲ್ಲಿ ಕಂಡು ಬರೋದು. ಇದರಲ್ಲಿ ಹಲವಾರು ಪ್ರಭೇದಗಳಿದೆ. ಸೊ ನಾವು ಈಗ ಹಸುಗಳಲ್ಲಿ ಗಳಲೆ ರೋಗ ಕೇಳಿರ್ಬೋದು, HS ಹೆಮರಾಜಿಕ್ ಸೆಪ್ಟಿಸೆಮಿಯಾ ಅಂತ ಹೇಳ್ತೀವಿ, ಅದು ಪ್ಯಾಸ್ಚುರಲ್ಲಾ ಮಲ್ಟೋಸೀಡಾ ಟೈಪ್ ಬಿ ಅನ್ನೋ ರೋಗಾಣುವಿಂದ ಬರುತ್ತದೆ. ಸೊ ಇದು ಟೈಪ್ ಎ, ಟೈಪ್ ಎ ಪೌಲ್ಟ್ರಿ ಅಂದ್ರೆ ಪಕ್ಷಿಗಳಲ್ಲಿ ಕೋಳಿಗಳಲ್ಲಿ ಮಾತ್ರ ರೋಗವನ್ನ ಉಂಟು ಮಾಡ್ತಾ ಇದೆ. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕಲುಷಿತ ನೀರು ಮತ್ತು ಆಹಾರವನ್ನ ಉಪಯೋಗಿಸೋದ್ರಿಂದ ಮತ್ತೆ ಈ ಮರಿಗಳು ತಿನ್ನೋದ್ರಿಂದ ಬರುತ್ತೆ. ಮತ್ತೆ ಈ ನಾವು ಮರಿಗಳಿಗೆ ತಾಯಿ ಏನ್ ಮಾಡುತ್ತೆ ಆ ಕೊಕ್ಕಿನಿಂದ ತಿನ್ಸುತ್ತೆ, ಆ ಟೈಮಲ್ಲೂ ಕೂಡ ಮರಿಗಳಿಗೆ ಅಥವಾ ಇದು ಲಿಟರ್ ಪಿಷ್ಟೇನ ಮರಿಗಳು ತುಳಿದ್ರಿಂದ ಬರಬಹುದು, ತುಳಿದ್ರಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ತಿನ್ಬಿಟ್ರೆ ಮತ್ತೆ ತಿಂತವೆ ಅವು, ಯಾಕಂದ್ರೆ ಕಾಳು ಬಿದ್ದಿರುತ್ತೆ ಅದ್ರ ಮೇಲೆ ಅದನ್ನ ತಿಂತವೆ, ಆ ಕಾಳು ತಿನ್ನಕ್ ಹೋಗಿ ಅದನ್ನ ತಿನ್ಬಿಡ್ತವೆ, ತಿಂದಾಗ ಏನಾಗುತ್ತೆ ಒಂದು ಇವ ಸೂಕ್ಷ್ಮಾಣು ಜೀವಿಗಳಿಂದ ಒಂದ್ ತಲೆ ಕೂದಷ್ಟು ಪ್ರಮಾಣ ಹೋದ್ರು ಮತ್ತೆ ಅದು ರೋಗ ಅಂಟ್ಕೊಂಡ್ಬಿಡುತ್ತೆ, ರೋಗ ಅಂಟ್ಕೊಂಡ್ಬಿಡುತ್ತೆ. ಇಲ್ಲ ನಿಮ್ಗೆ ಅದು ಇದಕ್ಕೆ ಬೀಕಿಗೆ ತಾಗಿದ್ರೆ ಬಂದ್ಬಿಡುತ್ತೆ, ಸ್ವಲ್ಪ ತಾಗಿದ್ರು ಸಾಕು ಬರುತ್ತೆ ಕೊಕ್ಕೆಗೆ. ಕೊಕ್ಕೆಗೆ ತಾಗಿದ್ರೆ ಸಾಕು, ಒಳಗ್ ಬಂದ್ಬಿಡುತ್ತೆ ಅದು. ಆಮೇಲೆ ಮತ್ತೆ ಸ್ವಲ್ಪ ನೀರ್ ತಾಗಿದ್ರೆ ಸಾಕು ಅಂದಿರಲ್ಲ, ಮತ್ತೆ ನೀರ್ ತಾಗಿದ್ರು ಸಾಕು. ಹೌದು, ಮತ್ತೆ ಇದರಲ್ಲಿ ಬಾತುಕೋಳಿಗಳಲ್ಲಿ ನೀವು ಗಮನಿಸಿರ್ಬೋದು, ಅವು ಸ್ವಿಮ್ ಮಾಡ್ತಾ ಇರ್ತವೆ, ನೀರ್ನಲ್ಲೇ ಇರ್ತವೆ, ನೀರ್ನಲ್ಲೇ ಈಜ್ತಾ ಇರ್ತವೆ, ನೀರ್ನಲ್ಲೇ ಲಿಟರ್ ಮಾಡ್ತವೆ, ಪಿಕೆ ಇಡ್ತವೆ. ಹೌದು, ಪಿಕೆಯಿಂದ ಆಟೋಮೆಟಿಕ್ ಸಹಸ್ರಾರು ಮಿಲಿಯನ್ಸ್ ಗಟ್ಟಲೆ ರೋಗಾಣುಗಳು ಬಿಡುಗಡೆ ಆಗುತ್ತೆ, ಅಲ್ಲೇ ತಯಾರಾಗುತ್ತೆ, ಅಲ್ಲೇ ಬಿಡ್ತವೆ. ಅವು ನೀರ್ ಕುಡಿದ್ರೆ ಇನ್ನೊಂದು ನೀರ್ ಕುಡಿದ್ರೆ ಮುಗೀತು. ಹಂಗಾಗಿ ಬಾತುಕೋಳಗಳಲ್ಲಿ ಹರಡುವ ಪ್ರಮಾಣ ವ್ಯಾಪಕ ಇರುತ್ತೆ. 80-100% ಡೆತ್ ಅಂದ್ರೆ ಎಲ್ಲಾ ಹರಡಿದ ಎಲ್ಲಾ ಕೋಳಿಗಳು ಬಾತುಕೋಳಿಗಳು ಸಾಯುತ್ತ. ಅಲ್ಲ, ನೀರಲ್ಲಿ ಬಿದ್ರೆ ಸಾಕದು, ಇಡೀ ಮೈ ಗಂಟ್ಕೊಳ್ಳುತ್ತಲ್ಲ ನೀರು, ಇಡೀ ಮೈ ಗಂಟ್ಕೊಳ್ಳುತ್ತೆ. ಮತ್ತೆ ಅವು ವ್ಯಾಲೋಯಿಂಗ್ ಕುಡಿಬೇಕಾಗೇ ಇಲ್ಲ, ಈಜ್ಬೇಕಾದ್ರೆ ನೀರನ್ನ ಕುಡಿತವೆ. ಹೌದು, ಮತ್ತೆ ಅವು ಕಾಲಿಂದ ಎಲ್ಲ ಕಡೆಗೂ ನೀರನ್ನ ಚೆಲ್ತವೆ. ಸೊ ಹಂಗಾಗಿ ಇದು ಬಹಳ ಬೇಗ ಹರಡುತ್ತೆ. ಈಗ ರೋಗಗ್ರಸ್ತ ಕೋಳಿಗಳಿಂದ ಮಾದರಿಯನ್ನ ಹೆಂಗೆ ನಾವು ಶೇಖರಣೆ ಮಾಡಬೇಕು ಈ ಒಂದು ರೋಗ ತಡೆಗಟ್ಟಬೇಕಂದ್ರೆ? ಈ ಮೊದಲನೇದಾಗಿ ಈ ರೋಗ ಬಂದ ಕೋಳಿಗಳು ಗುಂಪು ಅಂದ್ರೆ ಒಂದು ಗುಂಪಿಂದ ಬೇರ್ಪಡ್ತಾ ಇರ್ತವೆ. ಹೌದು, ಅವೇ ಸಪರೇಟ್ ಕುತ್ಕೊಳ್ಳೋದು, ಆಲಸ್ಯದಿಂದ ಇರೋದು, ಮೇವಿನ ಬಗ್ಗೆ ಆಸಕ್ತಿ ಇರಲ್ಲ. ಹೌದು, ಅವುಗಳ ಮೈ ಜ್ವರ ಇರುತ್ತೆ, ಮತ್ತೆ ಸಪ್ಪಗೆ ಇರ್ತವೆ ತುಂಬಾ. ಹೌದು, ತಲೆನ ಕೆಳಗಡೆ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾವ, ಅವು ಮೇವನ್ನ ತಿನ್ನಲ್ಲ. ಸೊ ಯಾವುದೇ ರೀತಿ ಆಸಕ್ತಿ ತೋರಿಸಲ್ಲ. ಸೊ ಇಂತ ಕೋಳಿಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಒಂದೇ ಸರಿ ಎಲ್ಲದಕ್ಕೂ ಆಗುತ್ತೆ ಅಂತಿಲ್ಲ, ಎಲ್ಲದಕ್ಕೂ ಆಗುತ್ತೆ ಅಂತಿಲ್ಲ, ಕೆಲವಕ್ಕೆ ರೋಗ ನಿರೋಧಕ ಶಕ್ತಿ ಇರುತ್ತೆ, ಅವು ತಡ್ಕೊಂತಿರ್ತವೆ. ಯಾವ ಕೋಳಿ ಹೆಚ್ಚಿನ ಪ್ರಮಾಣದಲ್ಲಿ ರೋಗಾಣುವನ್ನ ಒಳಗಡೆ ತಗೊಂಡಿರುತ್ತೋ ಅದು ಬೇಗ ಅಫೆಕ್ಟ್ ಆಗುತ್ತೆ, ಸೈಡ್ ಅಲ್ಲಿ ಕುತ್ಕೊಂಡ್ಬಿಡುತ್ತೆ. ಅಂತ ಟೈಮ್ ಅಲ್ಲಿ ನಾವು ನೋಡ್ಬೇಕು, ಅದನ್ನ ಫಸ್ಟ್ ಅದನ್ನ ಬೇರ್ಪಡಿಸಬೇಕು, ಬೇರ್ಪಡಿಸಿ ಬೇರೆ ರೂಮ್ ನಲ್ಲಿ ಇಟ್ಟು. ಸೊ ಅದಕ್ಕೆ ಬೇಕಾಗಿರುವಂತಹ ನೀರಿಗೆ ಬೇಕಾಗಿರುವಂತಹ ಆಂಟಿಬಯೋಟಿಕ್ಸ್ ಪಶುವೈದ್ಯರನ್ನ ಸಂಪರ್ಕಿಸಿದ್ರೆ ನಿಮ್ಗೆ ಕೊಡ್ತಾರೆ. ನೀರ್ನಲ್ಲೇ ನಾವು ಆಂಟಿಬಯೋಟಿಕ್ಸ್ ನ ಹಾಕ್ಬೋದು, ಮಲ್ಟಿ ವೈಟಮಿನ್ಸ್ ಹಾಕ್ಬೋದು, ಸಪೋರ್ಟಿವ್ಸ್ ನ ಹಾಕ್ಬೋದು, ಇನ್ಕ್ಲೂಡಿಂಗ್ ಗ್ಲೂಕೋಸ್ ಪೌಡರ್ ಇಂದ ಅವಕ್ಕೆ ಶಕ್ತಿ ಬರುವಂತ ಶಕ್ತಿ ವರ್ಧಕಗಳನ್ನ ನೀಡೋದ್ರ ಜೊತೆಗೆ ಆಂಟಿಬಯೋಟಿಕ್ಸ್ ನು ಕೂಡ ನೀಡಬಹುದಾಗುತ್ತೆ. ಅವು ಇನಿಷಿಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ರಿಕವರಿ ಆಗ್ಬಿಡ್ತವೆ ಈ ಎಲ್ಲಾ ಮೆಡಿಸಿನ್ಸ್ ನ ಕೊಡೋದ್ರಿಂದ. ಮತ್ತೆ ಹೆಚ್ಚಿನ ತಾಪಮಾನ, ಅವಕ್ಕೆ ಬೇಕಾಗಿರುವಂತ ಸರಿಯಾದ ತಾಪಮಾನ, ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ರೋಗ ಮತ್ತೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಾಣಬಹುದು. ಸೊ ಯಾಕೆ ಅಂದ್ರೆ ಅವಕ್ಕೆ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಈ ಸಂದರ್ಭದಲ್ಲಿ. ಸೊ ಚಳಿ ಇರೋದ್ರಿಂದ, ಅತಿಯಾದ ಚಳಿ, ಅದಕ್ಕೆ ಅವನ್ನ ಬೆಚ್ಚಗೆ ಇಡೋ ಅಂತ ಅದನ್ನ ವ್ಯವಸ್ಥೆನ ಮಾಡಬೇಕು, ಪ್ಲಸ್ ಈ ಮೆಡಿಸಿನ್ಸ್ ನು ಕೂಡ ಕೊಡಬೇಕಾಗತ್ತೆ. ಸೊ ಈ ಅಕಸ್ಮಾತ್ ಅವು ಸತ್ತೋಗಿದ್ರೆ ಅವನ್ನ ತಕ್ಷಣ ಪ್ರಯೋಗಾಲಯಕ್ಕೆ, ಸೊ ಸತ್ತ ಕೋಳಿ 5-6 ಗಂಟೆ ಒಳಗಡೆ ಪ್ರಯೋಗಾಲಯಕ್ಕೆ ಕಳಿಸಬೇಕು. ಅದಕ್ಕೆ ನಮ್ಗೆ ಮಾದರಿಗಳನ್ನ ತಗೊಳ್ಳೋದಕ್ಕೆ, ಯಾವ ಕಾರಣದಿಂದ ಇದು ಸತ್ತಿದೆ ಕಂಡುಹಿಡಿಯೋದಕ್ಕೆ ಉಪಯೋಗ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ವಾತಾವರಣದಲ್ಲಿರುವ ಬ್ಯಾಕ್ಟೀರಿಯಾ ಎಲ್ಲ ಸೇರ್ಕೊಂಡು ವಾತಾವರಣ ಇನ್ನು ಕೆಡಿಸಿಬಿಟ್ಟು ಉಳಿದ ಕೋಳಿಗಳು ನಾಶಕ್ಕೆ ನಾವು ಕಾರಣ ಆಗಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಮಾದರಿಗಳಾದ ರಕ್ತದ ಮಾದರಿ ತಗೋಬೇಕಾಗುತ್ತೆ, ಲಂಗ್ಸ್ ಮಾದರಿ ತಗೋಬೇಕಾಗುತ್ತೆ, ಹಾರ್ಟ್, ಲಿವರ್, ಮತ್ತೆ ಶ್ವಾಸಕೋಶದ ಇದನ್ನ ನಾವು ಫ್ಲೂಯಿಡ್ ಅಂತ ಹೇಳ್ತೀವಿ, ಅದನ್ನು ಕೂಡ ತಗೋಬೇಕಾಗುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಹೆಮೊರೇಜಸ್ ಆಗ್ಬಿಟ್ಟಿರುತ್ತದೆ, ಅಂದ್ರೆ ರಕ್ತ ಈಚೆ ಬಂದಿರೋದು ಗೊತ್ತಾಗುತ್ತೆ ನಮ್ಗೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಓಪನ್ ಮಾಡಿದ್ರೆ ಲಿವರ್, ಹಾರ್ಟ್, ಲಂಗ್ಸ್ ಎಲ್ಲಾದ್ರಲ್ಲೂ ಕೂಡ ಹೆಮೊರೇಜಿಕ್ ಪ್ಯಾಚಸ್ ಇರುತ್ತೆ. ತಕ್ಷಣನೇ ನಾವು ಹೇಳ್ಬೋದು ಇದು ಬಿಕಾಸ್ ಆಫ್ ಇದು ಪ್ಯಾಶರೆಲ್ಲ ಮಲ್ಟೋಸಿಡ ಅಥವಾ ಕೋಳಿ ಕಾಲರದಿಂದ ಬಂದಿರೋಂತ ಕಾಯಿಲೆ ಅಂತೇಳಿ ನಾವು ಹೇಳ್ಬೋದಾಗಿದೆ. ಈ ಒಂದು ಕಾಲರ ರೋಗದ ಬಗ್ಗೆ, ಕೋಳಿಗಳಲ್ಲಿ ಬರುವಂತ ಕಾಲರ ರೋಗದ ಬಗ್ಗೆ ಲಸಿಕೆ ಲಭ್ಯತೆ ಮತ್ತು ಅದರ ಉಪಯೋಗದ ಬಗ್ಗೆ ಹೇಳ್ಕೊಡಿ ಡಾಕ್ಟರ್. ಈ ಕೋಳಿ ಕಾಲರಗೆ ಫೌಲ್ ಕಾಲರ ವ್ಯಾಕ್ಸಿನ್ ಅಂತ ಮಾಡ್ತಾ ಇದೀವಿ. ಇದು ಫಾರ್ಮಲಿನ್ ಆಕ್ಟಿವೇಟೆಡ್ ಅಂತ ಹೇಳ್ತೀವಿ ನಾವು, ಕಂಪ್ಲೀಟ್ ಆಗಿ ಕಿಲ್ ಆಗಿರುವಂತ ಬ್ಯಾಕ್ಟೀರಿಯಾದಿಂದ ತಯಾರಿಸಿರುವಂತ ಲಸಿಕೆ. ಈ ಲಸಿಕೆ ಬಹಳ ಉತ್ತಮವಾದ ರೋಗ ನಿರೋಧಕ ಶಕ್ತಿ ಕೊಡ್ತಾ ಇದೆ. ಮರಿಗಳಿಗೆ ಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ದೊಡ್ಡ ಕೋಳಿಗಳಲ್ಲಿ ಕಾಯಿಲೆ ಬರಲ್ಲ. ಪ್ರತಿ ವರ್ಷನೂ ಕೂಡ ಇದನ್ನ ಬೂಸ್ಟರ್ ಲಸಿಕೆಯನ್ನ ಹಾಕಿಸ್ಕೊಳ್ಳೋದ್ರಿಂದ ನಿರಂತರವಾಗಿ ಕಾಯಿಲೆಯನ್ನ ಕಂಪ್ಲೀಟ್ ಆಗಿ ಹತೋಟಿಗೆ ತರಬಹುದಾಗಿದೆ. ಸೊ ಈ ಲಸಿಕೆ ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ನಾವು ಟೆಸ್ಟ್ ಲೈಸೆನ್ಸ್ ಪಡೆದು ಈಗ ಉತ್ಪತ್ತಿ ಮಾಡ್ತಾ ಇದೀವಿ, ಉತ್ಪಾದನೆ ಮಾಡ್ತಾ ಇದೀವಿ. ಸೊ ಇದನ್ನ ನಾವು ಎಲ್ಲಾ ರೈತರಿಗೂ ಕೂಡ ಪಶು ಆರೋಗ್ಯ ಕೇಂದ್ರಗಳ ಮೂಲಕ ಡಿಸ್ಟಿಕ್ ಲೆವೆಲ್, ತಾಲೂಕ್ ಲೆವೆಲ್ ಅಲ್ಲಿ ಇರುತ್ತಲ್ಲ, ಅದು ಪಶುವೈದ್ಯರನ್ನ ಸಂಪರ್ಕಿಸಿದ್ರೆ ಕೊಡ್ತಾ ಇದಾರೆ. ಮತ್ತೆ ಕೆಲವು ಡಕ್ ಫಾರಂನವರು ಡೈರೆಕ್ಟ್ ಆಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಈ ಕಾಯಿಲೆ ಇರೋದ್ರ ಬಗ್ಗೆ ತಿಳಿಸಿ ಡಾಕ್ಟರಿಂದ ಪಶುವೈದ್ಯರಿಂದ ಒಂದು ಲೆಟರ್ ತಂದ್ರೆ ಅಲ್ಲಿ ಅವ್ರಿಗೂ ಕೂಡ ಕೊಡ್ತಾ ಇದೀವಿ. ಅವರೆಲ್ಲರೂ ತುಂಬಾ ಸಂತೋಷನ ವ್ಯಕ್ತಪಡಿಸಿದ್ದಾರೆ. ಏನಕ್ಕೆ ಅಂದ್ರೆ ಲಾಸ್ಟ್ ಟೈಮು ಡಕ್ ಫಾರ್ಮ್ನಲ್ಲಿ 80% ಡೆತ್ ಇತ್ತು. ಈ ವರ್ಷ ವ್ಯಾಕ್ಸಿನ್ ಮಾಡಿರೋದ್ರಿಂದ ಕಡಿಮೆ ಅಂದ್ರೆ 10%ಗಿಂತ ಕಡಿಮೆ ರೋಗ ಬಂದಿದೆ ಅಂತೇಳಿ ಹೇಳ್ತಿದ್ದಾರೆ. ಸೊ ಈಗ ಅದ್ರ ಜೊತೆಗೆ ಆರೋಗ್ಯಕರ ಮತ್ತು ಉತ್ತಮವಾದ ರೋಗ ನಿರೋಧಕ ಶಕ್ತಿಯುಳ್ಳ ಕೋಳಿಗಳನ್ನ ನಾವು ಸಾಕ್ಬೇಕಾಗತ್ತೆ. ಹೌದು, ಈಗ ಮರಿಗಳನ್ನ ತಗೋತಿರಲ್ಲ, ಅವು ರೋಗ ನಿರೋಧಕ ಮರಿಗಳನ್ನ ಒಳ್ಳೆ ಫಾರ್ಮ್ ಇಂದ ನೋಡಿ ಸಾಕ್ಬೇಕಾಗತ್ತೆ. ಮತ್ತೆ ಸಾಮಾನ್ಯವಾಗಿ ಸಾಧ್ಯವಾದಷ್ಟು ಮತ್ತಿಗೆ ಸಮೀಪದ ಮರಿ ಮಾಡುವ ಕೇಂದ್ರಗಳಿಂದ ನಾವು ಮರಿಗಳನ್ನ ತಗೋಬೇಕಾಗತ್ತೆ. ಮರಿಗಳನ್ನ ಖರೀದಿಸುವ ಮೊದಲು ಆ ಕೇಂದ್ರದಲ್ಲಿ ಮರಿಗಳ ತಂದೆ ತಾಯಿಗಳಿಗೆ ಅಂದ್ರೆ ಬ್ರೀಡಿಂಗ್ ಸ್ಟಾಕ್ ಅಂತ ಹೇಳಿ ಅವಕ್ಕೆ ಲಸಿಕೆ ಹಾಕಿದ್ಯಾ ಅದನ್ನ ಖಾತ್ರಿ ಮಾಡ್ಕೋಬೇಕಾಗತ್ತೆ. ಮತ್ತೆ ಮರಿಗಳಿಗೆ ದೊಡ್ಡ ಕೋಳಿಗಳಿಗೂ ರೋಗ ಬರದಂತೆ ಕಾಲಕಾಲಕ್ಕೆ ಲಸಿಕೆ ಹಾಕ್ಸ್ಬೇಕಾಗತ್ತೆ. ಹೌದು, ಮತ್ತೆ ಸಂದರ್ಶಕರನ್ನ ಕೋಳಿ ಮನೆಯೊಳಕ್ಕೆ ಹೋಗ್ಲು ಬಿಡಬಾರ್ದು. ಬೇರೆ ಯಾರು ಬೇರೆಯವ್ರನ್ನ ಬಿಡಬಾರ್ದು. ಬರ್ತಾರಲ್ಲ ಅವರು, ನಾನು ಹೇಳದ್ನಲ್ಲ ಈಗ ಧೂಳಿನ ಮೂಲಕನೂ ಕೂಡ ಬರಬಹುದು, ಹೊರಗಡೆಯಿಂದ ಏನೋ ತುಳ್ಕೊಂಡು ಹೋಗಿರ್ಬೋದು, ಅದು ಅಲ್ಲಿ ಬಿಡ್ತಾರೆ. ಎಸ್ಪೆಷಲಿ ಈ ಫ್ಲೂ ಕಾಯಿಲೆ ಇದೆಯಲ್ಲ, ಅದು ವೈರಾಣುವಿಂದ ಬರುವ ಪಕ್ಷಿ ಜ್ವರ, ಅದು ಗಾಳಿ ಮೂಲಕನೇ ಹರಡ್ಬಿಡುತ್ತೆ. ಸೊ ನೀವು ಆರೋಗ್ಯವಾದಂತ ಅಲ್ಲಿ ಇದ್ದಂತ ಕೋಳಿಗಳಿಗೆಲ್ಲ ಇದು ವ್ಯಾಪಿಸ್ಕೊಂಡ್ಬಿಡುತ್ತೆ. ಇದು ಜುನೋಟಿಕ್ ಡಿಸೀಸ್. ಅವು 10-20 ಕೋಳಿ ಇರಲ್ಲ, 1,000, 2,000, 10,000 ಹಿಂಗೆಲ್ಲ ಇರುತ್ತೆ. ಎಲ್ಲ ಒಂದೇ ಸಾರಿ ಅಟ್ಯಾಕ್ ಆಗ್ಬಿಡುತ್ತೆ ಎಲ್ಲ ಕೋಳಿನ. ಒಂದ್ ವೇಳೆ ಇದು ಈ ಕಾಲರ ಬಂದ್ರೆ ಎಲ್ಲ ನಾಶನ ಮಾಡ್ಬೇಕಲ್ಲ ಆಗುತ್ತೆ. ಯಾಕೆಂದ್ರೆ ತುಂಬಾ ದೊಡ್ಡ ಪ್ರಮಾಣದ ಲಾಸ್ ಆಗ್ಬಿಡುತ್ತೆ. ಸಾಕ್ತಿವಲ್ವಾ? ಹೌದು. ಸೊ ಹಂಗಾಗಿ ಒಟ್ಟಿಗೆ ಎಲ್ಲಾ ಕೋಳಿಗಳು ಅಫೆಕ್ಟ್ ಆಗ್ಬಿಡುತ್ತೆ. ಕೋಳಿ ಮನೆಗಳಲ್ಲಿ ಲಿಟರ್ ಮೇಲೆ ನೀರು ಚೆಲ್ಲಿ ಅದು ಒದ್ದೆ ಆಗದಂತೆ ನೋಡ್ಕೋಬೇಕು. ಸೊ ಅದಕ್ಕೆ ಲಿಟರ್ ಮೇಲೂ ಏನು ಇರಬಾರ್ದು. ಅದಕ್ಕೆ ಆಧುನಿಕವಾದ ಕೋಳಿ ಉಪಕರಣಗಳು ಬಂದಿದಾವೆ. ಸೊ ಅವನ್ನ ಯೂಸ್ ಮಾಡೋದ್ರಿಂದ ನೀರು ಚೆಲ್ಲದಂಗೆ ಮಾಡ್ಕೋಬಹುದು. ಮತ್ತೆ ಇದನ್ನ ಕೋಳಿ ಮನೆಗಳ ಆವರಣದಲ್ಲಿ ಕ್ರಿಮಿನಾಶಕಗಳು, ಸೊ ಕೋಳಿ ಮನೆ ಸುತ್ತ ಯಾವಾಗ್ಲೂ ಕೂಡ ನಾವು ಕ್ರಿಮಿನಾಶಕ ಹಾಕ್ತಾನೆ ಇರಬೇಕು, ಸಿಂಪಡಿಸಬೇಕು. ಸ್ವಚ್ಛತೆಗೆ ನೈರ್ಮಲ್ಯತೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ಬೇಕಾಗತ್ತೆ. ಮತ್ತೆ ಕೋಳಿ ಮನೆಗಳನ್ನ ಅವಾಗವಾಗ ಇಂತಿಷ್ಟು ಟೈಮ್ ಅಲ್ಲಿ ನಾವು ಅವನ್ನೆಲ್ಲ ಕೋಳಿ ಖಾಲಿಯಾದ ನಂತರ ಡಿಸ್ಇನ್ಫೆಕ್ಟೆಡ್ ಸ್ಯಾನಿಟೇಷನ್ ಸ್ವಚ್ಛಗೊಳಿಸಬೇಕು ಮಾಡಬೇಕಾಗತ್ತೆ. ಹಿಂಗ್ ಮಾಡೋದ್ರಿಂದ ಮತ್ತೆ ನೆಕ್ಸ್ಟ್ ಬೆಳೆ ಸಾಕ್ತಿರಲ್ಲ, ಅವು ನೀವು ಶುರು ಜೀರೋದಿಂದ ಆರಂಭ ಮಾಡ್ದಂಗ ಆಗುತ್ತೆ. ಅದನ್ನು ಮಾಡ್ಬೇಕು. ಮತ್ತೆ ಕೋಳಿಗಳಿಗೆ ಒಳ್ಳೆ ಮೇವನ್ನ ಕೊಡ್ಬೇಕಾಗತ್ತೆ. ಹೌದು. ಸೊ ಈಗ ಮೇವು ಸಂಗ್ರಹ ಮಾಡಿಟ್ಟಿರ್ತೀರ ಒಂದ್ ಮೂಟೆನಲ್ಲಿ, ನೀರು ಬಿದ್ದಿರುತ್ತೆ, ಫಂಗಸ್ ಬೆಳೆದಿರುತ್ತೆ, ಫಂಗಸ್ ಬೆಳೆದಿದ್ದಂತ ಫಂಗಸ್ ತಾಗಿದಂತ ಆಹಾರ ಕೊಟ್ಟರೆ ಮತ್ತೆ ಕೋಳಿಗೆ ತಕ್ಷಣಕ್ಕೆ ಬಂದ್ಬಿಡುತ್ತೆ, ತಕ್ಷಣಕ್ಕೆ ಬರುತ್ತೆ. ಅದು ಕೋಳಿಗೆ ಏನ್ ಗೊತ್ತಿರುತ್ತೆ, ಫಂಗಲ್ ಇನ್ಫೆಕ್ಷನ್ ಇಂದನೇ ಸಾಯ್ಬಹುದು, ಅಥವಾ ಅದು ರೋಗ ನಿರೋಧಕ ಶಕ್ತಿನ ಕಡಿಮೆ ಆಗ್ಬಹುದು. ಇನ್ಯಾವುದೋ ಒಂದು ರೋಗನೂ ಬರಬಹುದು, ಬರುತ್ತೆ ರೋಗ ನಿರೋಧಕ ಶಕ್ತಿ ಇದರಿಂದ. ಈ ನಾನು ಹೇಳಿದ್ನಲ್ಲ ಪ್ಯಾಶರಲ್ಲ ಮಾಡಿ, ಕೆಟ್ಟ ಆಹಾರನ ಕೊಡಬಾರದು, ಒಂದು ಏನು ತಾಜಾ ಆಹಾರನೇ ಕೊಡಿ ಅಂತ. ತಾಜಾ ಆಹಾರ ಅದು ಸರಿಯಾದ ಪ್ರಮಾಣ, ಒಳ್ಳೆ ಸಂಗ್ರಹಣೆ ಆಗಿರ್ಬೇಕು. ನಮ್ಗೆ ಹೇಗೆ ಬ್ಯಾಲೆನ್ಸ್ಡ್ ಫುಡ್ ಬೇಕೋ ಕೋಳಿಗಳಿಗೂ ಕೂಡ ಎಲ್ಲಾ ವಿಟಮಿನ್ಸ್ ಮಿನರಲ್ಸ್ ಪ್ರೋಟೀನ್ಸ್ ಎಲ್ಲ ಬೇಕಾಗುತ್ತೆ, ಎಲ್ಲ ಇರೋಂತ ಸಂಪೂರ್ಣವಾದಂತ ಆಹಾರ ಬೇಕಾಗುತ್ತೆ. ಸೊ ಅದನ್ನ ಬ್ಯಾಲೆನ್ಸ್ ಫುಡ್ ಅನ್ನ ಕ್ರಮೇಣವಾಗಿ ನಾವು ನೀಡಬೇಕಾಗತ್ತೆ. ಸೊ ಮತ್ತೆ ಇದ್ರ ಜೊತೆಗೆ ಅವು ಯಾವುದೇ ರೀತಿಯ ಶೆಡ್ಯೂಲ್ಡ್ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ, ಎಲ್ಲಾ ರೀತಿ ಲಸಿಕೆಗಳನ್ನ ಕೂಡ ನಾವು ಹಾಕ್ಸ್ಬೇಕಾಗತ್ತೆ. ಈ ಕೋಳಿ ಕಾಲರ್ ಆಗಿ ಹೇಳಿದ್ನಲ್ಲ ನಾನು, ಪ್ಯಾಶರಲ್ಲಾ ಮಲ್ಟೋಸಿಡಾ, ಅದು ದೇಹದಲ್ಲೇ ಇರುತ್ತೆ. ಓಕೆ, ಯಾವಾಗ ಸ್ಟ್ರೆಸ್ ಆಗುತ್ತೆ, ಯಾವಾಗ ಸ್ಟ್ರೆಸ್ ಅಂದ್ರೆ ವಾತಾವರಣದಲ್ಲಿ ವೈಪರೀತ್ಯ ಆಗೋದು, ಆಹಾರದಲ್ಲಿ ವ್ಯತ್ಯಾಸ ಉಂಟಾಗೋದು, ಟ್ರಾನ್ಸ್ಪೋರ್ಟೇಷನ್ ಅಂತ ನಾವ್ ಏನ್ ಹೇಳ್ತೀವಿ, ಅಂತ ಸಂದರ್ಭದಲ್ಲಿ ಈ ಕಾಯಿಲೆಯ ತೀವ್ರತೆ ಜಾಸ್ತಿ ಆಗುತ್ತೆ. ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಕೋಳಿಗಳನ್ನ ಕಡಿಮೆ ಸ್ಥಳಾವಕಾಶದಲ್ಲಿ ಸಾಕುವಂತದ್ದು, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಒಂದ್ರ ಮೇಲೆ ಬಹಳ ಕೋಳಿನ ಸಾಕೋದು ಸಾಕೋದು, ಅದರಿಂದ ಏನಾಗುತ್ತೆ, ಈ ಸ್ಮೆಲ್ ಬರುತ್ತೆ ನೋಡಿ, ಒಂದು ಸ್ಮೆಲ್ ಬರಬಹುದು ಕೋಳಿಗೂ ಕೂಡ, ಒಂದು ಒಂದಕ್ಕೊಂದು ಇದಾಗಿ ಅವು ಗಾಯನೂ ಕೂಡ ಮಾಡ್ಕೋಬಹುದು. ಅಮೋನಿಯಾ ಸ್ಮೆಲ್ಲು, ಕೋಳಿಗೂಡಲ್ಲಿ ನಿಮ್ಗೆ ಅಮೋನಿಯಾ ಸ್ಮೆಲ್ ಇರುತ್ತೆ. ಹೌದು, ಅವಕ್ಕೆ ವೆಂಟಿಲೇಷನ್ ಇರಬೇಕು, ಪ್ರಾಪರ್ ವೆಂಟಿಲೇಷನ್ ಇದ್ರೆ ಮಾತ್ರ ವಾತಾವರಣ ಕಲುಷಿತ ಆಗಲ್ಲ. ಅಮೋನಿಯಾ ಸ್ಮೆಲ್ ಇಂದಾನೇ ಅವು ಶ್ವಾಸಕೋಶ ಹಾಳಾಗುತ್ತೆ. ಸೊ ಇದರಿಂದ ಅವು ಬೇರೆ ಬೇರೆ ರೋಗಕ್ಕೆ ತುತ್ತಾಗ್ತವೆ. ಸೊ ಈ ಎಲ್ಲಾ ಕೋಳಿ ವ್ಯಾಕ್ಸಿನೇಷನ್ ಜೊತೆಗೆ ಪೌಷ್ಟಿಕ ಆಹಾರ ಜೊತೆಗೆ ಉತ್ತಮವಾದ ವಾತಾವರಣ ವಸತಿ ಕಲ್ಪಿಸಬೇಕಾಗತ್ತೆ. ಇನ್ನೊಂದು ಡಾಕ್ಟರ್ ಸುಮತಿ ಅವರೇ, ರೋಗ ಬರದಂತೆ ಅನುಸರಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮ ಯಾವ್ಯಾವುದು? ನಾನು ಈಗಾಗಲೇ ನಿಮ್ಗೆ ತಿಳಿಸಿದಂತೆ ಸ್ವಚ್ಛತೆ ನೈರ್ಮಲ್ಯತೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು. ಮೊದಲನೇದಾಗಿ ಉತ್ತಮವಾದ ಪೌಷ್ಟಿಕವಾದ ಆಹಾರವನ್ನ ನೀಡಬೇಕಾಗತ್ತೆ. ಲಸಿಕೆ ಹಾಕಿಸುವ ವಿವರಗಳನ್ನ ನಾವು ಒಂದು ಚಾರ್ಟ್ ಟೈಪ್ ಮಾಡ್ಕೋಬೇಕು. ಈಗ ಚಾರ್ಟ್ ಮಾಡಿಕೊಂಡು ಇದನ್ನ ನಾನು ಹೇಳಿದ್ನಲ್ಲ, ನಿರಂತರವಾಗಿ ಆಸಕ್ತಿ ಇರೋರು ಈ ಕೆಲಸನ ಮಾಡ್ಬೇಕು. ಒಂದ್ ಮೂರ್ ತಿಂಗಳು ಮಾಡೋದು, ಇನ್ ನೆಕ್ಸ್ಟ್ ಮೂರ್ ತಿಂಗಳು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ಅತಿಯಾದ ನಷ್ಟ ಉಂಟಾಗುತ್ತೆ. ನಿರಂತರವಾಗಿ ಆಸಕ್ತಿ ಇರಬೇಕು ಅದ್ರ ಮೇಲೆ. ಸೊ ಅದನ್ನ ಲಸಿಕೆಗಳನ್ನ ಹಾಕ್ಸ್ಬೇಕಾಗತ್ತೆ, ಮಿನರಲ್ ಮಿಕ್ಸ್ಚರ್ಸ್ ನ ಕೊಡ್ಬೇಕಾಗತ್ತೆ, ವಿಟಮಿನ್ಸ್ ಪೌಡರ್ ಮತ್ತೆ ಇದನ್ನ ನೀರಲ್ಲಿ ಹಾಕುವಂತಹ ಕೆಲವು ಸಪೋರ್ಟಿವ್ಸ್, ಇಮ್ಯುನಾಲ್ ಅಂತ ಹೇಳ್ತೀವಿ, ಇಮ್ಯುನೋ ಕೇರ್ ಅಂತ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಎಲ್ಲಾ ರೀತಿಯ ನಾವು ಆಹಾರವನ್ನು ಕೊಡಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವಂತಹ ವಾತಾವರಣ ಕೂಡ ನಾವು ಲಭಿಸಬೇಕಾಗತ್ತೆ. ಲಸಿಕೆಯ ಕ್ರಮ ಸಂಖ್ಯೆ, ವಿಧ, ತಯಾರಿಸುವ ಹೆಸರು, ಯಾವ ಇದರಿಂದ ಕೊಡ್ತಾ ಇದಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ನಾವು ತಗೊಂಡು ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಪಶುವೈದ್ಯರನ್ನ ಸಂಪರ್ಕಿಸಿ ಕಾಲಕಾಲಕ್ಕೆ ಲಸಿಕೆಯನ್ನ ಮಾಡಬೇಕಾಗತ್ತೆ. ಒಳ್ಳೆಯ ವಾತಾವರಣ ಇರುವಂತಹ ಜಾಗದಲ್ಲಿ ಕೋಳಿನ ಸಾಕ್ಬೇಕಾಗುತ್ತೆ. ಇಷ್ಟೆಲ್ಲ ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ಅದು ಒಂಥರ ನಮಗೆ ಲಾಭದಾಯಕ, ನಿಮ್ಮ ಉದ್ಯಮ ಸಾರ್ಥಕತೆ ಕಂಡ್ಕೋಬಹುದು. ಸಾರ್ಥಕತೆ ಎಸ್ಪೆಷಲಿ ಈಗ ಮಹಿಳೆಯರು ತುಂಬಾ ಹಳ್ಳಿಗಳಲ್ಲಿ ನಾಟಿ ಕೋಳಿ ಸರಬರಾಜು ಮಾಡೋದ್ರ ಮೂಲಕ ಹೆಚ್ಚಿನ ಲಾಭ ಪಡಿತಿದ್ದಾರೆ ಮತ್ತು ಅವರು ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ತಗೋತಾ ಇದ್ದಾರೆ ಅಂತ. ಅದರಿಂದ ಲಾಭ ಬರ್ತಾ ಇರೋದ್ರಿಂದ ಹೆಚ್ಚಿನ ಆಸಕ್ತಿನೂ ಕೂಡ. ಅವ್ರದ್ದು ಮುಖ್ಯ ಉದ್ಯೋಗ ಬೇರೆ ಇರುತ್ತೆ, ಇದಕ್ಕೆ ಬಹಳ ಟೈಮ್ ಏನು ಅವರು ನಿರ್ವಹಿಸಬೇಕಾಗಿಲ್ಲ, ಸ್ವಲ್ಪ ಕಡಿಮೆ ವೇಳೆಯಲ್ಲಿ ಇದು ಅವ್ರಿಗೆ ಲಾಭ ಬರ್ತದೆ, ಎಕ್ಸ್ಟ್ರಾ ಇನ್ಕಮ್ ಬಂದಂಗಾಗುತ್ತೆ. ತುಂಬಾ ಸಂತೋಷ ಡಾಕ್ಟರ್ ಬಿ ಆರ್ ಸುಮತಿ ಅವರೇ. ಪ್ರಸ್ತುತ ಕೋಳಿ ಮತ್ತು ಬಾತ್ಕೋಳಿಗಳಲ್ಲಿ ಕಂಡು ಬರುತ್ತಿರುವಂತಹ ಕಾಲರಾ ರೋಗದ ಬಗ್ಗೆ ಮಹತ್ವವಾದ ಮಾಹಿತಿಯನ್ನ ಮಾಡಿಕೊಟ್ರಿ. ಇದನ್ನ ಹೆಂಗೆ ನಿರ್ವಹಣೆ ಮಾಡಬೇಕು, ಯಾವ ತರ ಲಸಿಕೆಯನ್ನ ಹಾಕಿಸಬೇಕು, ಈ ಎಲ್ಲ ಕುರಿತು ನಮ್ಮ ರೈತ ಬಾಂಧವರಿಗೆ ಅತಿ ಮಹತ್ವವಾದ ಮಾಹಿತಿಯನ್ನ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಸುಮತಿ ಅವ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಈ ಒಂದು ಕೋಳಿ ಬಾತ್ಕೋಳಿಯಲ್ಲಿ ನಾವು ಪಡ್ಕೋಬೇಕು ಅಂತಿರ್ತಾರೆ, ಅವರು ದಯವಿಟ್ಟು ಈ ನಂಬರ್ ಅನ್ನ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ ಈ ತರ ಇದೆ, 9995064174. ಇನ್ನೊಮ್ಮೆ ಕೇಳಿ, 9945064174. ಇನ್ನೊಮ್ಮೆ ಡಾಕ್ಟರ್ ಬಿ ಆರ್ ಸುಮತಿ ಅವರೇ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೋಳಿ ಮತ್ತು ಬಾತುಕೋಳಿಯಲ್ಲಿ ಬರುವ ಕಾಲರಾ ರೋಗ ಕುರಿತು ಡಾಕ್ಟರ್ ಸುಮತಿ ಬಿ ಆರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿ ಪದವನ್ನ ಕೇಳಿ. ಅಂಬರದಾಗೆ ಹಾರೈತೆ ಬೆಳ್ಳಕ್ಕಿಗಳ ಸಾಲು, ಬೆಳ್ಳಕ್ಕಿಗಳ ಸಾಲು, ಬೆಳ್ಳಕ್ಕಿಗಳ ಸಾಲು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚುಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚುಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಮುಂಜಾನೆಯದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ಮುಂಜಾನೆಯದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ಬಿಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರೋ. ಬಿಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರೋ. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚುಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ತಿಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು. ತಿಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು.

ಹೊಲಗದ್ದೆಯಲ್ಲಿ ಉತ್ತು ಬಿತ್ತು ನಾಟಿ ಮಾಡ್ಯಾರು, ಉತ್ತು ಬಿತ್ತು ನಾಟಿ ಮಾಡ್ಯಾರು, ಉತ್ತು ಬಿತ್ತು ನಾಟಿ ಮಾಡ್ಯಾರು, ಉತ್ತು ಬಿತ್ತು ನಾಟಿ ಮಾಡ್ಯಾರು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚುಚ್ಚಲಕ್ಕೆ ಚಲ ತುಂಬ ಬಿಸಿನೊರೆಯ ಹಾಲು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚುಚ್ಚಲಕ್ಕೆ ಚಲ ತುಂಬ ಬಿಸಿನೊರೆಯ ಹಾಲು. ಮುಂಜಾನೆ ಎದ್ದು ಬದನವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ಮುಂಜಾನೆ ಎದ್ದು ಬದನವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ಇಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು. ಇಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಲ ಚೊಚ್ಚಲಕ್ಕೆ ಚಲ ತುಂಬ ಬಿಸಿನೊರೆಯ ಹಾಲು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಲ ಚೊಚ್ಚಲಕ್ಕೆ ಚಲ ತುಂಬ ಬಿಸಿನೊರೆಯ ಹಾಲು. ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ ಕುಣಿದು ಕೇಕೆಯ ಹಾಕುತ್ತಾಳೆ, ಕಾವೇರಿ ಹೊಳಗಿಳಿದು ಉಳಿಗೆ ಮಿಂದು ಬರುತ್ತಾಳೆ. ತಲದಮ್ಮ ಪಟಲದಮ್ಮ ಕೆಪಕವಾಡಿ ಪಟಲದಮ್ಮ ಎಲ್ಲ ಊರೊಳಗೆ ಮೆರವಣಿಗೆ ಹೊರಡುತ್ತಾಳೆ, ಒತ್ತು ಮುಳುಗುವಾಗಳಿಗೆ ಕುಡಿಯ ಬಳಿಗೆ ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಕೆಬಕವಾಡಿ ಪಟ